ನನ್ನ ಜೀವ ನೀನು, ನನ್ನ ಬಾಳ ಜ್ಯೋತಿ ನೀನು, ನಿನ್ನ ಕಣ್ಣ ಕಂಬನಿ ನನ್ನಾಡಿ ನೋಡಲಾರೆನು, ನನ್ನ ಜೀವ ನೀನು, ನನ್ನ ಬಾಳ ಜ್ಯೋತಿ ನೀನು. ನಿನ್ನ ಕಂಗಳಾಗುವೆ, ಅರುಷ ತುಂಬಿ ನಗಿಸುವೆ, ನನ್ನ ಜೀವ ನೀನು, ನನ್ನ ಬಾಳ ಜ್ಯೋತಿ ನೀನು, ನಿನ್ನ ಕಣ್ಣ ಕಂಬನಿ ನನ್ನಾಣೆ ನೋಡಲಾರೆನು, ನನ್ನ ಜೀವ ನೀನು, ನನ್ನ ಬಾಳ ಜ್ಯೋತಿ ನೀನು. ಶ್ರೋತೃಗಳೇ, ಹಾಸನ ಎಫ್ಎಂ ನಿಂದ ಗೀತಾ ಚಿತ್ರದ ಗೀತೆಗಳನ್ನ ಕೇಳ್ತಾ ಇದ್ದೀರಾ. ಶ್ರೋತೃಗಳೇ ಗಮನಿಸಿ, ನಾಳೆ ಬೆಳಗ್ಗೆ 9 ಗಂಟೆಗೆ 2 ಮಿನಿಟ್ಸ್ ಮಾತು ನೇರ ಪ್ರಸಾರದ ಕಾರ್ಯಕ್ರಮ ಮೂಡಿಬರುತ್ತೆ. 11 ಗಂಟೆಗೆ ಫುಲ್ವಾರಿ ಗೀತೋಂ ಕಾಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸಬಹುದು. ಈಗ ಕೇಳಿ ಗೀತಾ ಚಿತ್ರದ ಮತ್ತೊಂದು ಗೀತೆಯನ್ನ. ಈ ಗೀತೆಯನ್ನು ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಸಾಹಿತ್ಯ ಜಿ ಉದಯಶಂಕರ್, ಸಂಗೀತ ಸಂಯೋಜನೆ ಮಾಡಿದ್ದಾರೆ ಇಳೆಯ ರಾಜ. ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು, ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಇಂದು ಎಂದು.